ಘಟ ಘಟ ಘಟ ಘಟೋತ್ಕಚ ಪರ ಪರ ಪರ ಪರಾಕ್ರಮ ಘಟ ಘಟ ಘಟ ಘಟೋತ್ಕಚ ಪರ ಪರ ಪರ ಪರ ಪರ ಪರ ದಿಸಲನ್ನಿ ನಾಧ್ವಜ ಮಗರಗ ಕುಮಾರ ವೇಳ ಬಲುಕೆ ಬಲಕಗ ಶತ್ರುವುದೇ ಪಾದಂ ಪಟ್ಟಗ ಶರಣ ದುರುಖಾವರ ಬುದ್ಧಿಗ ಬಲವಂತುಡು ಭೀಮುನಿ ಕೊಡುಗುರ ಪರವಸಗೆ ಧರ್ಮದ ಹಿದುಡುರ ಸಹಜನುಲ ಕಷ್ಟಂ ತೀರ್ಚಡಿ ಎಲ್ಲರು ಕೊಲಿಚೆಯ ಪ್ರಭುವನಿ ನೇಡುರ ಘಟ ಘಟ ಘಟ ಘಟೋತ್ಕಚ ಪರ ಪರ ಪರ ಪರಾಕ್ರಮ ಘಟ ಘಟ ಘಟ ಘಟೋತ್ಕಚ ಪರ ಪರ ಪರ ಪರ ಪರ ಪರ ಪ್ರಿಯ ಸಖಿಯ ನಾನು ಚೇರಾರ ಸಖಿಯ ನೀಲಿ ಮಬ್ಬುಲ ತೋರಾತ್ರುಲ ತೋ ಆಟಾಡೇವೆನ್ನೆಲ ವಿಶ್ವಾನಿಕಿ ಬೆಲುಗೆಚ್ಚಿ ಮುರಿಪಿಂಚೇವೆನ್ನೆಲ ಚಿಲಿಯನೆ ನೀನು ಬಿಡಚಿ ಮರಿಮನಗಲನ ನೀನು ಮರಚಿ ಚೇರಿತೀರಾ ನುವು ಪಗಲೈನಾ ರಾತ್ರೈನಾ ಕನಿಪಿಂಚೇ ಸ್ವಪ್ನ ಕಣ್ಣುಲಲೋ ರೆಪ್ಪಲಲೋ ಕದಿಲಾಡೆ ಬಿಂಬಮ ಸಖುಡಾನೇ ನೀ